ಹೋಳಿ ಹಬ್ಬದ ಸಂಭ್ರಮ, ಬಣ್ಣದಲ್ಲಿ ಮಿಂದೆದ್ದ ಜನತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿ ರಂಗ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಆತ್ಮೀಯ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡಿನ ಬೆಂಕಿಯ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಂದರೆ ಈ ಕಾಡಿನ ಬೆಂಕಿ ಹೇಗೆ ಉಂಟಾಗುತ್ತೆ, ಇದರಿಂದ ಆಗುವಂಥ ತೊಂದರೆಗಳೇನು, ನಾವು ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ವಲಯಾಧಿಕಾರಿಗಳಾಗಿರುವಂಥ KV ಗಾನಶ್ರೀ ಅವರು ನಮ್ಮ ಜೊತೆಲಿದ್ದಾರೆ. ಇವರು ಮಡಿಕೇರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಶನಿವಾರ ಸಂತೆ ಪ್ರಾದೇಶಿಕ ವಲಯದಲ್ಲಿ ವಲಯ ಅರಣ್ಯಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಗಾನಶ್ರೀ ಅವರೇ. ನಮಸ್ತೆ. ಬೇಸಿಗೆ ಬಂದ ಹಾಗೆ ಕಾಡಿನ ಬೆಂಕಿ ಬಗ್ಗೆ ಕೇಳ್ತೀವಿ. ಹೌದು. ಕಾಡಿನ ಬೆಂಕಿ ಹೇಗೆ ಉಂಟಾಗುತ್ತೆ, ಇದಕ್ಕೆ ಕಾರಣಗಳೇನು ಅಂತೀರಿ? ಕಾಡಿನ ಬೆಂಕಿ ಎರಡು ರೀತಿಯಲ್ಲಿ ಉಂಟಾಗಬಹುದು. ಮೊದಲನೇದು ಸಹಜವಾಗಿ ಕೆಲವು ಕಾರಣಗಳಿರ್ತವೆ, ಹಾಗೆ ಮಾನವ ನಿರ್ಮಿತವಾಗಿ ಕೆಲವು ಕಾರಣಗಳಿರ್ತವೆ. ಸಹಜವಾಗಿ ಅಂತಂದ್ರೆ ಈ ಕಾಡೊಳಗೆ ಬಿದಿರು ಒಂದಕ್ಕೊಂದು ಘರ್ಷಣೆ ಆದಾಗ ಬೆಂಕಿ ಉತ್ಪತ್ತಿ ಆಗ್ಬೋದು, ಮರಗಳು ಒಂದಕ್ಕೊಂದಕ್ಕೆ ಘರ್ಷಣೆ ಆದಾಗ ಬೆಂಕಿ ಉತ್ಪತ್ತಿ ಆಗ್ಬೋದು. ಆದರೆ ಸಹಜವಾಗಿ ಹೇಳೋದಾದ್ರೆ ಭಾರತೀಯ ವಾತಾವರಣದ ವ್ಯವಸ್ಥೆನಲ್ಲಿ ಈ ರೀತಿ ಸಹಜವಾಗಿ ಉಂಟಾಗ್ತಕ್ಕಂಥದ್ದು ಕಡಿಮೆ, 99.9% ಇಲ್ಲ. ನಮ್ಮಲ್ಲಿ ಉಂಟಾಗ್ತಕ್ಕ ಕಾಡ್ಗಿಚ್ಚು ಪ್ರಕರಣಗಳು ಮಾನವ ನಿರ್ಮಿತವಾದಂತಹ ಕಾಡ್ಗಿಚ್ಚು ಪ್ರಕರಣಗಳು. ಇದರಲ್ಲಿ ಒಬ್ಬ ನಾಗರಿಕ ಅಜಾಗರೂಕನಾಗಿ ನಡ್ಕೊಂಡು ಕಾಡಿನ ಪಕ್ಕದಲ್ಲಿ ಬಿಡಿ ತುಂಡನ್ನ ಎಸೆಯುವಂತದ್ದಿರ್ಬೋದು, ಅಥವಾ ಕ್ಯಾಂಪ್ ಫೈರ್ ಮಾಡಿ ಆರಿಸದೆ ಹೋಗುವಂತದ್ದಿರ್ಬೋದು, ಇಲ್ಲ ಅಂತ ಅಂದ್ರೆ ಅರಣ್ಯ ಇಲಾಖೆಯೊಂದಿಗೆ ಯಾವುದೋ ಒಂದು ದ್ವೇಷಕ್ಕೆ ಬಂದು ಕಡ್ಡಿಯನ್ನ ಹಚ್ಚುವಂತದ್ದು ಕಾಡಿಗೆ ಬೆಂಕಿಗೆ ಕಾರಣವಾಗ್ತದೆ. ಹಾಗೆ ಈ ಕೆಲವೊಂದ್ಸಲ ಏನಾಗುತ್ತೆ, ಕಾಡಿನ ಗಡಿ ಪಕ್ಕದಲ್ಲಿ ಆದಿವಾಸಿಗಳು ಇರ್ತಾರೆ, ಅವರು ಕೆಲವೊಂದ್ಸಲ ಅವ್ರಿಗೆ ಕಿರು ಅರಣ್ಯಗಳನ್ನ ಉತ್ಪನ್ನಗಳನ್ನ ಸಂಗ್ರಹಿಸಲಿಕ್ಕೆ ಅವ್ರಿಗೆ ಅನುಮತಿ ಇರ್ತದೆ. ಅಂತ ಕೆಲವೊಂದು ಸಂಗ್ರಹಣೆ ಮಾಡುವಂತ ಸಮಯದಲ್ಲಿ ಅವ್ರಿಗೆ ಹೆಚ್ಚಿನ ಕಿರು ಅರಣ್ಯ ಉತ್ಪನ್ನಗಳು ಸಿಗ್ಲಿ ಅಂತ ಹೇಳಿ ಕೆಲವೊಂದ್ಸಲ ಅವರು ಈ ಸೀಗೆ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ಬೆಂಕಿಯನ್ನ ಕೆಲವೊಂದ್ಸಲ ಕೊಡುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದನ ಮೇಸೋರು ಇರ್ತಾರೆ ಗಡಿ ಇದು ಭಾಗದಲ್ಲಿ, ಅವ್ರಿಗೆ ಹೊಸ ಹಸಿರು ಹುಲ್ಲು ಬೇಕಾಗಿರುತ್ತೆ, ಹಾಗಾಗಿ ಒಣ ಹುಲ್ಲಿಗೆ ಬೆಂಕಿ ಕೊಟ್ರೆ ಹೊಸದಾಗಿ ಚಿಗುರು ಬರುತ್ತೆ ಅಂತ ಹೇಳಿ ಅದಕ್ಕೆ ಕೆಲವೊಂದ್ಸಲ ಕೊಟ್ಟು ಹಾಗಾಗಿ ಅಲ್ಲಿ ಶೋಲಾರಣ್ಯಗಳು ಉರಿತವೆ. ಹಾಗೆ ಕೆಲವೊಂದ್ಸಲ ವಿದ್ಯುತ್ ಸ್ಥಾವರಗಳಿರುತ್ತೆ, ಅದರಿಂದ ಬಂದಂತಹ ಒಂದು ಕಿಡಿಗಳು ಕೂಡ ಕಾಡಗಿಚ್ಚಿಗೆ ಕಾರಣ ಆಗ್ತದೆ. ಹಾಗೆ ಕೆಲವೊಂದ್ಸಲ ಪಕ್ಕದಲ್ಲಿ ಇದ್ದಂತಹ ರೈತರು ಗಡಿ ಭಾಗಕ್ಕೆ ಹೊಂದ್ಕೊಂಡಿದ್ರೆ ಅವ್ರ ಜಮೀನಿನಲ್ಲಿ ಸಹಜವಾಗಿ ಬೆಂಕಿ ಕೊಡ್ತಾ ಇರ್ತಾರೆ, ಅದು ಕೆಲವೊಂದ್ಸಲ ಉದ್ದೇಶಪೂರ್ವಕವಾಗಿ ಅಲ್ಲದೆ ಇದ್ರು ಕೂಡ ಕಾಡಿಗೆ ಹತ್ಕೊಂಡು ಅರಣ್ಯ ಸಂಪನ್ಮೂಲ ನಷ್ಟ ಆಗ್ಲಿಕ್ಕೆ ಕಾರಣ ಆಗ್ತದೆ. ಮತ್ತೆ ಕಾಡಿನಲ್ಲಿ ವಾಸ ಮಾಡುವಂತ ಜನ ಅಡಿಗೆ ಮಾಡ್ಕೊಳ್ಳುವಾಗ ಆಕಸ್ಮಿಕವಾಗಿ ಕೂಡ ಕಾಡಿಗೂ ಹಬ್ಬೋದು, ಆಕಸ್ಮಿಕವಾಗಿ ಹಬ್ಬೋದು. ಆದ್ರೆ ಅಲ್ಲಿ ಒಳಗಡೆನೆ ಇರ್ತಕ್ಕಂತ ಜನ ಸಾಧಾರಣವಾಗಿ ನಮ್ಮಲ್ಲಿ ತಿಳುವಳಿಕೆ ಇರ್ತಕ್ಕಂತ ಜನ, ಅವ್ರು ಕೂಡ ರಕ್ಷಣೆಗೆ ಕೈ ಜೋಡಿಸ್ತಾರೆ. ಹೆಚ್ಚಿನದಾಗಿ ನಾವು ಏನು ನಾಗರಿಕರು ಅಂತ ಹೇಳ್ಕೊಳ್ತೀವಿ, ನಮ್ಮಲ್ಲಿಂದನೇ ತುಂಬಾ ಸಲ ತಪ್ಪಾಗಿ ಮಾಮೂಲಿ ಹೊರಗಡೆ ಏನು ವಿದ್ಯಾವಂತರು ಅಂತ ಹೇಳಿ ವಾಸಿಸ್ತಾರೆ ಅವ್ರ ಕಡೆಯಿಂದನೇ ತಪ್ಪಾಗುವಂತ ಸಂದರ್ಭಗಳು ಜಾಸ್ತಿ ಇದೆ. ಯಾವ ರೀತಿಯಾದಂತ ಅರಣ್ಯಗಳಲ್ಲಿ ಈ ಕಾಡಿನ ಬೆಂಕಿ ಕಂಡುಬರುತ್ತೆ ಅಂತೀರಿ? ಈಗ ಕೊಡಗನ್ನೇ ತಗೊಳ್ಳೋದಾದ್ರೆ ನಮ್ಮಲ್ಲಿ ನಿತ್ಯ ಹರಿದ್ವರ್ಣ, ಅರೆ ನಿತ್ಯ ಹರಿದ್ವರ್ಣ ಮತ್ತೆ ಪರ್ಣಪಾತಿ ಅಂತಂದ್ರೆ ಎಲೆ ಉದುರ್ತಕ್ಕಂತ ಕಾಡುಗಳು, ಇವುಗಳು ಕಂಡು ಬರುತ್ತೆ. ನಿತ್ಯ ಹರಿದ್ವರ್ಣ ಮತ್ತೆ ಅರೆ ನಿತ್ಯ ಹರಿದ್ವರ್ಣದಲ್ಲಿ ಹಚ್ಚ ಹಸಿರು ವರ್ಷ ಪೂರ್ತಿ ಇರೋದ್ರಿಂದ ಅಲ್ಲಿ ಬೆಂಕಿ ಹತ್ಕೊಳ್ಳುವಂತ ಸಂಭವ ಕಡಿಮೆ. ಇದು ಪರ್ಣಪಾತಿ ಅಂದ್ರೆ ಎಲೆ ಉದುರ್ತಕ್ಕಂತಹ ಕಾಡುಗಳಲ್ಲಿ, ಈಗ ನಾವು ಸುತ್ತಮುತ್ತ ನೋಡ್ತಾ ಹೋದ್ರೆ ತೇಗದ ನಡುತೋಪುಗಳಿರ್ತದೆ, ಎಲೆ ಎಲ್ಲ ಉದುರಿರುತ್ತದೆ, ಅದೇ ತೇಗದ ನಡುತೋಪಿನಲ್ಲಿ ಅದು ಬಿದಿರ್ ಜೊತೆಗೆ ಬೆಳೀತದೆ, ಅದೇ ಕಾಡಿನಲ್ಲಿ ಹೆಚ್ಚಾಗಿ ಲ್ಯಾಂಟನ ಇರ್ತದೆ. ಸೊ ಇಂತಹ ಕಾಡುಗಳಲ್ಲಿ ಎಲೆ ಉದುರ್ತಕ್ಕಂತಹ ಕಾಡುಗಳು ಕಾಡ್ಗಿಚ್ಚಿಗೆ ಆಹುತಿ ಆಗುವಂತ ಸಂದರ್ಭ ನಮ್ಮಲ್ಲಿ ಜಾಸ್ತಿ, ಮತ್ತೆ ಕುರ್ಚಲು ಕಾಡುಗಳು ತುಂಬಾ ಜಾಸ್ತಿ. ಅಂದ್ರೆ ಎಲ್ಲೆಲ್ಲಿ ಎಲೆಗಳು ಉದುರ್ತಕ್ಕಂತ ಆ ಅರಣ್ಯ ವಿಧ ಎಲ್ಲೆಲ್ಲಿ ಕಂಡು ಬರುತ್ತೆ ಅದು ಮೊದಲನೇದಾಗಿ ಕಾಡ್ಗಿಚ್ಚಿಗೆ ಆಹುತಿ ಆಗಂತ ಸಂಭವಗಳು ಜಾಸ್ತಿ ಇರ್ತದೆ. ಇನ್ನು ಈ ಕಾಡಿನ ಬೆಂಕಿಯಿಂದ ಉಂಟಾಗುವಂತ ನಷ್ಟಗಳು ಏನೇನು ಅಂತೇಳಿ? ಕಾಡಿನ ಬೆಂಕಿ ಕಾಡ್ಗಿಚ್ಚು ಅಂದ್ರೆ ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಸರ್ವನಾಶ ಅಂತಾನೆ ನಾವು ಹೇಳ್ಬೋದು. ಈಗ ಕಾಡ್ಗಿಚ್ಚು ಅಂತ ಬಂದಿದ ತಕ್ಷಣ ಕಾಡು ಪ್ರತಿಯೊಂದು ಜೀವಿಯ ಜೀವನಕ್ಕೆ ಮೂಲ ಅದು. ಇಲ್ಲಿ ಕಾಡಿಗೆ ಬೆಂಕಿ ಕೊಟ್ಟಿದ ತಕ್ಷಣ ಮೊದಲನೇದೇನಾಗುತ್ತೆ, ವನ್ಯಜೀವಿಗಳ ಎಲ್ಲಾ ಆವಾಸ ಸ್ಥಾನ ನಷ್ಟವಾಗ್ಬಿಡ್ತದೆ. ಅದರ ಜೊತೆ ಈಗ ನಾವು ಏನು ಬದುಕ್ತಾ ಇದೀವಿ, ನಮ್ಗೆ ಉಸಿರಾಡ್ಲಿಕ್ಕೆ ಗಾಳಿ ಬೇಕು, ಹಾಗೆ ನಾವು ಏನು ಬೆಳೆ ತಿಂತಾ ಇದೀವಿ ಆ ಬೆಳೆ ಪರಾಗಸ್ಪರ್ಶದಿಂದ ಬರ್ತದೆ. ಆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ನಮ್ಗೆ ಪಕ್ಷಿಗಳು ಬೇಕು, ದುಂಬಿಗಳು ಬೇಕು, ಚಿಟ್ಟೆಗಳು ಬೇಕು, ಇವೆಲ್ಲದಕ್ಕೂ ಕೂಡ ಆವಾಸ ಸ್ಥಾನ ಕಾಡೇ ಆಗಿರ್ತದೆ. ಕಾಡ್ಗಿಚ್ಚು ಉಂಟಾದಾಗ ಅಷ್ಟು ಕಾಡು ಹೋದಾಗ ಆ ವನ್ಯಜೀವಿಗಳು ಸಂಪೂರ್ಣವಾಗಿ ನಷ್ಟ ಆಗೋದ್ರಿಂದ ನಮಗೆ ಉಸಿರಾಡೋ ಗಾಳಿಯಿಂದ ಹಿಡಿದು ತಿನ್ನೋ ಅನ್ನದವರೆಗೂ ಕೂಡ ಇದರದ್ದು ಪ್ರಭಾವ ಇರ್ತದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಇನ್ನೊಂದು ಏನು ಕೊಡಬಹುದು ಅಂತ ಹೇಳಿದ್ರೆ, ಈಗ ಕರ್ನಾಟಕದ ಭೂಭಾಗದಲ್ಲಿ ಕೇವಲ 19% ಅಷ್ಟು ಮಾತ್ರ ಕಾಡು ಉಳ್ಕೊಂಡಿದೆ. ಈ 19% ಅಷ್ಟು ಕಾಡಲ್ಲಿ 6,000 ಹೆಚ್ಚು ಆನೆಗಳಿದೆ. ಇಷ್ಟು ಕಡಿಮೆ ಪ್ರದೇಶದಲ್ಲಿ ನಾವು 6,000 ಆನೆಗಳನ್ನ ಜೋಪಾನ ಮಾಡ್ಕೊಳ್ಬೇಕು. ಹಾಗಾಗಿ ಆ ಕಾಡು ನಷ್ಟ ಆದಾಗ ಏನಾಗುತ್ತೆ, ಆನೆಗಳು ಸೀದಾ ಜಮೀನಿಗೆ ಬರತಕ್ಕಂತಹ ಪ್ರಕರಣಗಳು ಹೆಚ್ಚಾಗಿ ಮಾನವ ವನ್ಯಜೀವಿ ಸಂಘರ್ಷ ಅತಿರೇಕಕ್ಕೆ ಹೋಗುತ್ತೆ. ಇದೊಂದು ಸೂಕ್ಷ್ಮತೆಯನ್ನ ನಾಗರಿಕರು ಅರ್ಥಕೊಳ್ಳಲೇಬೇಕು. ಪ್ರಮುಖವಾಗಿ ಕಾಡಿನ ಗಡಿ ಪಕ್ಕದಲ್ಲಿ ಯಾರು ವಾಸಿಸ್ತಾರೆ ಅವರು ಅರ್ಥಕೊಳ್ಬೇಕು. ಹಾಗಾಗಿ ಬೆಂಕಿ ಬೀಳದ ಹಾಗೆ ನೋಡಿದ್ರೆ ನಾವು ಮಾನವ ವನ್ಯಜೀವಿ ಸಂಘರ್ಷನ ತಡೆಗಟ್ಟುವಲ್ಲಿ ಸ್ವಲ್ಪನಾದ್ರೂ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಅಂದ್ರೆ ಕಾಡಿಗೂ ಇದು ತೊಂದರೆ, ಹೌದು, ಜೊತೆಗೆ ವನ್ಯಜೀವಿಗಳಿಗೂ ಕೂಡ ತೊಂದರೆ. ವನ್ಯಜೀವಿಗಳಿಗೂ ತೊಂದರೆ, ಮಾನವ ಅವನಾಗೆ ಅವನ ಸರ್ವನಾಶವನ್ನ ಹತ್ತಿರ ತಗೊಂಬಂದಾಗೆ ಆಗ್ತದೆ. ಅಂದ್ರೆ ಏನೇನು ಸಣ್ಣ ಸಣ್ಣ ವನ್ಯಜೀವಿಗಳು ಪ್ರಾಣಿಗಳು ಇರ್ತವೆ, ಹೌದು, ಅದು ಹಾವಾಗಬಹುದು, ಪಕ್ಷಿಗಳಾಗಬಹುದು, ಇವೆಲ್ಲದಕ್ಕೂ ಬಹಳ, ಒಂದು ಸಣ್ಣ ಪಕ್ಷಿ ಒಂದು ಹುಳದಿಂದ ಹಿಡಿದು ಆನೆವರೆಗೂ ಕೂಡ ಇದರಲ್ಲಿ ಸಮಸ್ಯೆಯನ್ನು ಅನುಭವಿಸ್ತದೆ. ಕೆಲವೊಂದು ಪ್ರಾಣಿಗಳು ಮರದ ಮೇಲೆ ವಾಸಿಸ್ತಕ್ಕಂಥದ್ದು ಇರ್ತದೆ, ಮೊಟ್ಟೆಗಳಿಂದ ಹಿಡಿದು ಪ್ರತಿಯೊಂದು ಅರಣ್ಯ ಸಂಪನ್ಮೂಲನೇ ನಷ್ಟ ಆಗೋದ್ರಿಂದ ವನ್ಯಜೀವಿಗಳಿಗೆ ಎಷ್ಟು ನಷ್ಟವಾಗಿರ್ತದೋ ಅಷ್ಟೇ ಮಾನವ ಬದುಕಿಗೂ ಕೂಡ ಇದು ಪ್ರಭಾವವನ್ನು ಬೀರುತ್ತದೆ. ಕಾಡಿಗೆ ಬೆಂಕಿ ಹಾಕುವಂತದ್ದು ಯಾವ ರೀತಿಯಾದಂತಹ ಒಂದು ಅರಣ್ಯ ಅಪರಾಧ ಅಂತ ತಾವು ಪರಿಗಣಿಸ್ತೀರಿ? ನಮ್ಮ ಕರ್ನಾಟಕ ಅರಣ್ಯ ಕಾಯ್ದೆ 1963 ಇದನ್ನ ಅರಣ್ಯ ಅಪರಾಧ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗಿದೆ. ಈ ಕಾಡ್ಗಿಚ್ಚನ್ನ ಕೊಟ್ಟಂತವ್ರು ನಮ್ಗೆ ಸಿಕ್ಕಾಗ ಅರಣ್ಯ ಮೊಕದ್ದಮೆ ದಾಖಲಾದಾಗ ಇದಕ್ಕೆ 1 ಕಾಲ ಜೈಲುವಾಸ ವಿಧಿಸತಕ್ಕಂತಹ ಒಂದು ಶಿಕ್ಷೆ ಕೂಡ ಇದೆ ಅದರಲ್ಲಿ. ಹಾಗೆ ಕೋರ್ಟ್ ಏನು ಅರಣ್ಯ ಸಂಪನ್ಮೂಲ ನಷ್ಟ ಆಗಿರುತ್ತೆ ಅದಕ್ಕೆ ದಂಡ ಕೂಡ ವಿಧಿಸಬಹುದು. 1 ಕಾಲ ಜೈಲುವಾಸ ವಿಧಿಸಲಾಗಿದೆ ಶಿಕ್ಷೆಯನ್ನು. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಆದ್ರೂ ಆಗ್ಬಹುದು ಅಥವಾ ನಿರ್ಲಕ್ಷ್ಯದಿಂದ ಕೂಡ ಆಗ್ಬಹುದು ಅಂತೀರಿ? ಉದ್ದೇಶಪೂರ್ವಕವಾಗಿಯೂ ಕೊಡ್ತಾರೆ, ಕೆಲವೊಂದ್ಸಲ ನಿರ್ಲಕ್ಷ್ಯತನದಿಂದನೂ ಆಗುತ್ತೆ. ಈಗ ನಮ್ಮ ಕರ್ತವ್ಯ ಏನು ಅಂದ್ರೆ ಆದಷ್ಟು ನಾವು ನಿರ್ಲಕ್ಷ್ಯತನದಿಂದ ಆಗುವಂತದನ್ನ ನಾವು ತಡಿಬೇಕು. ಉದ್ದೇಶಪೂರ್ವಕವಾಗಿ ಆಗುವಂತದನ್ನ ನಾವು ಕಂಡುಹಿಡಿಯಲಿಕ್ಕೆ ನಮ್ಮಲ್ಲೇ ಕೆಲವೊಂದು ವ್ಯವಸ್ಥೆಗಳನ್ನ ನಾವು ಕಲ್ಪಿಸಿಕೊಂಡಿದ್ದೇವೆ, ಆದಷ್ಟು ಕಾಡ್ಗಿಚ್ಚು ಬೀಳದೇ ಇರೋ ರೀತಿಯಲ್ಲಿ ಸಂರಕ್ಷಿಸ್ತೇವೆ. ಇದನ್ನ ಒಂದು ಪ್ರಕೃತಿ ವಿಕೋಪ ಅಂತ ಪರಿಗಣಿಸಬಹುದು? ನಾವು ಸಹಜವಾಗಿ ಆದ್ರೆ ಅದು ವಿಕೋಪ ಆಗ್ತದೆ, ನಮ್ಮಲ್ಲಿ ಆಗ್ತಕ್ಕಂಥದ್ದು ಮಾನವ ನಿರ್ಮಿತ. ಹಾಗಾಗಿ ನಮ್ಮ ಬದುಕಿಗೆ ನಾವೇ ಅದನ್ನ ಮಾರಕವಾಗಿ ತಂದುಕೊಂಡಂಗೆ. ಹಾಗಾದ್ರೆ ನಾವು ಯಾವ ರೀತಿಯಾದಂತ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ? ಅರಣ್ಯ ಇಲಾಖೆ ಇದಕ್ಕೆ ಯಾವ ರೀತಿ ಸಜ್ಜಾಗಿರುತ್ತೆ? ಅರಣ್ಯ ಇಲಾಖೆ ಮೊದಲನೇದಾಗಿ ಯಾವ್ಯಾವ ಕಾಡು ಇದ್ರ ಪ್ರಭಾವಕ್ಕೆ ಒಳಗಾಗ್ತದೆ, ಹೆಚ್ಚಿನ ಮಟ್ಟದಲ್ಲಿ ಕಾಡ್ಗಿಚ್ಚು ಬೀಳತಕ್ಕಂತ ಪ್ರದೇಶಗಳೇನಿದೆ ಅದನ್ನ ಸೆನ್ಸಿಟಿವ್ ಅಂತ ಹೇಳಿ ಗುರುತು ಮಾಡಿ ಅಲ್ಲಿಗೆ ಬೆಂಕಿ ರೇಖೆಗಳನ್ನ ಪ್ರತಿ ವರ್ಷ ನಿರ್ಮಾಣ ಮಾಡ್ತದೆ. ಡಿಸೆಂಬರ್ ಅಷ್ಟೊಳಗೆ ಎಲ್ಲ ಬೆಂಕಿ ರೇಖೆ ಮಾಡಿ ಮೊದಲನೇದಾಗಿ ಆ ಬೆಂಕಿ ರೇಖೆ ಏನು ಗಡಿಭಾಗದಲ್ಲಿ ಇರ್ತದೆ ಅದನ್ನ ಅರಣ್ಯ ಇಲಾಖೆ ವತಿಯಿಂದನೇ ಅದಕ್ಕೊಂದಷ್ಟು ಜನನ ತಗೊಂಡು ಅದನ್ನ ಸುಡುವಂತ ಕ್ರಮಗಳನ್ನ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಸುಟ್ಟಿರುವಂತ ಜಾಗದಲ್ಲಿ ಪುನಃ ಯಾವ್ದಾದ್ರು ಬೆಂಕಿ ಬಿದ್ದರೆ ಹತ್ಕೊಳ್ಳೋದಿಲ್ಲ, ಈ ರೀತಿ ಒಂದು ವ್ಯವಸ್ಥೆ ಮಾಡುತ್ತೆ. ಆ ರೀತಿ ಬೆಂಕಿ ರೇಖೆಗಳನ್ನ ನಾವು ರಸ್ತೆ ಬದಿ ಮಾಡ್ತೀವಿ, ಕಾಡಿನ ಅಂಚಿನಲ್ಲಿ ಮಾಡ್ತೀವಿ, ಕಾಡಿಂದ ಕಾಡಿಗೆ ಮಧ್ಯೆ ಇರತಕ್ಕಂತಹ ಡಿಮಾರ್ಕೇಶನ್ ಲೈನ್ ಅಲ್ಲಿ ಮಾಡ್ತೀವಿ, ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗ ಇದೆ ಅಲ್ಲಿ ಮಾಡ್ತೀವಿ. ಆಮೇಲೆ ಬೆಂಕಿ ವೀಕ್ಷಣೆಗೆ ಅಂತಾನೆ ಹೇಳಿ ಅರಣ್ಯ ವೀಕ್ಷಕರನ್ನ ನೇಮಿಸಿಕೊಳ್ತೀವಿ, ಅವರನ್ನ ಇಷ್ಟಿಷ್ಟು ಜಾಗ ಅಂತ ಹೇಳಿ ಅವ್ರಿಗೆ ಟ್ರೈನ್ ಮಾಡಿ ಅವ್ರಿಗೆ ಯಾವ ರೀತಿ ವಾಚ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಳ್ತೀವಿ. ಕಾಡಿನ ಮಧ್ಯದಲ್ಲಿ ವಾಚ್ ಟವರ್ಗಳು ಕೂಡ ಇರ್ತದೆ, ಒಬ್ರು ಹತ್ತಿ ನಿಂತು ಎಲ್ಲ ಕಡೆ ವಾಚ್ ಮಾಡ್ತಿರ್ತಾರೆ, ಯಾವ್ದಾದ್ರು ಒಂದ್ ಕಡೆ ಹೋಗಿ ಬಂತು ಅಂತಂದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ. ವಾಹನವನ್ನ ತಯಾರಿ ಮಾಡಿ ನಿಲ್ಸ್ಕೊಂಡಿರ್ತೇವೆ ನಾವು ತಕ್ಷಣ ಜನ ಹೋಗ್ಲಿಕ್ಕೆ. ಹಾಗೆ ಮತ್ತೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ದೂರ ಸಂವೇದಿ ತಂತ್ರಜ್ಞಾನ. ಈಗ ಉಪಗ್ರಹಗಳೇ ಇಲ್ಲಿ ಇಂಥ ಕಡೆ ಬೆಂಕಿ ಬರ್ತಾ ಇದೆ ಅಂತ ಕ್ಯಾಪ್ಚರ್ ಮಾಡಿ ಅದನ್ನ ಇಮಿಡಿಯೇಟ್ ಅಲ್ಲಿನ ವಲಯಕ್ಕೆ ಸಂಬಂಧಪಟ್ಟಂತಹ ವಲಯಾರಣ್ಯಾಧಿಕಾರಿಗಳ ದೂರವಾಣಿ ಸಂಖ್ಯೆಗೆ ಒಂದು ಮೆಸೇಜ್ ಬರ್ತಕ್ಕಂಥ ತಂತ್ರಜ್ಞಾನವನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಹಾಗೆ ಆದಷ್ಟು ಬೇಗ ಮಾಡಬಹುದು. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಒಬ್ಬ ನಾಗರಿಕ ಅವನು ಜವಾಬ್ದಾರನಾಗಿ ವರ್ತಿಸ್ಕೊಂಡು ಅವನಿಗೆ ಅಕಸ್ಮಾತ್ ಎಲ್ಲಾದರೂ ಹೊಗೆ ಕಾಣ್ತು ಅಂತ ಅಂದ್ರೆ ಇಮಿಡಿಯೇಟ್ ನಮ್ಮ 1926 ನಂಬರ್ಗೆ ಡಯಲ್ ಮಾಡಿದ್ರೆ ಅದು ಕಂಟ್ರೋಲ್ ರೂಮ್ ಇದಕ್ಕೆ ಹೋಗುತ್ತೆ. ಇಮಿಡಿಯೇಟ್ ಅಲ್ಲಿ ಇಂಥ ಲೊಕೇಶನ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ ಅದು ಕೂಡ ಮೆಸೇಜ್ ಬರ್ತದೆ. ಆದಷ್ಟು ಸುತ್ತಮುತ್ತ ಜನಗಳಿಗೆ ನಾವು ಒಂದು ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಇದರಲ್ಲಿ ಬೀದಿ ನಾಟಕಗಳ ಮೂಲಕ ಕೆಲವೊಂದು ಪ್ರಚಾರಗಳನ್ನು ಕೊಡ್ತೀವಿ ಈ ರೀತಿ ಮಾಡಬಾರದು ಅಂತ. ಇಷ್ಟು ವಿಷಯಗಳನ್ನು ಅರಣ್ಯ ಇಲಾಖೆ ವ್ಯವಸ್ಥೆ ಮಾಡ್ಕೊಂಡಿರುತ್ತೆ. ಒಂದು ಬೆಂಕಿ ಬಿದ್ದಿದ ತಕ್ಷಣ ಎಷ್ಟು ಬೇಗ ನಾವು ಅಲ್ಲಿಗೆ ತಲುಪ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರ್ತದೆ. ಅಂದ್ರೆ ಸಹಾಯವಾಣಿ 1926, ಹೌದು, ಅದಕ್ಕೆ ಕರೆ ಮಾಡಿ ಈಗ ಎಲ್ಲಾದ್ರೂ ಹೊಗೆ ಕಾಣ್ತಾ ಇದೆ ಅಥವಾ ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಅಲ್ಲ, ಅವ್ರ ಹೊಲದಲ್ಲಿ ಏನೋ ಬೆಂಕಿ ಕೊಡ್ತಾ ಇದ್ರು, ಇಮಿಡಿಯೇಟ್ ಹೋಯ್ತು, ಅದು ಅವ್ರ ಗಮನಕ್ಕೆ ಇಮಿಡಿಯೇಟ್ ಬಂದಿದೆ, ಅಲ್ಲಿ ಸುತ್ತಮುತ್ತ ಯಾರು ಕಾಣಿಸ್ಲಿಲ್ಲ ಸಿಬ್ಬಂದಿಗಳು ಅಂದ್ರೆ ತಕ್ಷಣ ಸಹಾಯವಾಣಿಗೆ ಅವರು ಕರೆ ಮಾಡಿ ತಿಳಿಸಬಹುದು. ಅಂದ್ರೆ ಬೆಂಕಿ ವಿಸ್ತಾರವಾದ ಒಂದು ಪ್ರದೇಶಕ್ಕೆ ಹರಡದಂತೆ ತಾವು ಮಧ್ಯದಲ್ಲಿ ಈ ಬೆಂಕಿ ದಾರಿ ರೇಖೆಗಳನ್ನ ಮಾಡ್ತೇವೆ. ಅದರಿಂದ ಅದು ಅಲ್ಲಿಗೆ ನಿಂತು ಬಿಡುತ್ತೆ, ಅಲ್ಲಿಗೆ ನಿಂತು ಬಿಡುತ್ತೆ. ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಹಬ್ಬೋದನ್ನ ನಾವು ಅಲ್ಲಿ ಮಿತಿಗೊಳಿಸ್ತೇವೆ. ಅಂದ್ರೆ ಎಷ್ಟು ಅಗಲ ಅದು ಮಾಡ್ತೀರಿ ಸಾಧಾರಣವಾಗಿ? ಸಾಧಾರಣವಾಗಿ ನಾವಲ್ಲಿ ಕ್ಷೇತ್ರದ ಸೂಕ್ಷ್ಮತೆಯನ್ನ ನೋಡಿಕೊಂಡು 3 ಮೀಟರ್, 5 ಮೀಟರ್, ಇವನ್ 10 ಮೀಟರ್ ವರೆಗೂ ಮಾಡ್ತೀವಿ. ಅದ ಪ್ರದೇಶದ ಸೂಕ್ಷ್ಮತೆಯ ಮೇಲೆ ನಾವು ತೀರ್ಮಾನವನ್ನು ಮಾಡ್ಕೊಂಡಿರ್ತೀವಿ. ಅದು ಕಾಡು ಎಷ್ಟು ದಟ್ಟವಾಗಿರುತ್ತೆ, ಹೌದು, ಅದ್ರ ಮೇಲೆ ಅವಲಂಬಿತ ಮುಖ್ಯವಾಗಿ ಅದು ಯಾವ ವಿಧದ ಕಾಡು ಅದ್ರ ಮೇಲೆ. ಈಗ ಎಲೆ ಉದುರುವ ಕಾಡು ಅಂತ ಹೇಳಿದ್ನಲ್ಲ, ಅಲ್ಲಿ ಜಾಸ್ತಿ ಬೇಕಾಗ್ತದೆ. ರಸ್ತೆ ಬದಿ ವಾಹನಗಳು ಎಲ್ಲಿ ಓಡಾಡ್ತದೆ, ಹೈವೇ ಆಚೆ ಈಚೆ, ಅಲ್ಲಿ ಜಾಸ್ತಿ ಬೇಕಾಗ್ತದೆ. ಇಂಥ ಪ್ರದೇಶಗಳನ್ನ ನಾವು ನೋಡಿ ಮಾಡ್ಕೊಂಡಿರ್ತೇವೆ. ಈಗ ಒಂದ್ ವೇಳೆ ಬೆಂಕಿ ಬಿತ್ತು, ಅಂತ ಸಂದರ್ಭದಲ್ಲಿ ಅದನ್ನ ನನ್ಸೋದಕ್ಕೆ ಯಾವ್ಯಾವ ರೀತಿ ಒಂದು ವ್ಯವಸ್ಥೆ ಇರುತ್ತೆ? ಮುಖ್ಯವಾಗಿ ನಾವು ಏನು ಫಸ್ಟ್ ನಮ್ಮ ವಾಹನಗಳನ್ನ ಪೂರ್ಣ ತಯಾರಿನಲ್ಲಿ ನಾವು ಇಟ್ಕೊಂಡಿರ್ತೀವಿ. ನಮ್ಮ ಸ್ಟಾಫ್ ಮೊದಲನೇದಾಗಿ ಆದಷ್ಟು ಬೇಗ ಅಲ್ಲಿಗೆ ತಲುಪಬೇಕು. ಅದಾದ ನಂತರ ಅಗ್ನಿಶಾಮಕ ದಳದವರದೊಂದಿಗೆ ನಾವು ಸಂಪರ್ಕದಲ್ಲಿರ್ತೇವೆ. ಅದಕ್ಕಿಂತ ಮುಂಚೆ ನಾವು ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಸಿಬ್ಬಂದಿಗಳಿಗೆ ಅಗ್ನಿನ ಶಮನ ಮಾಡತಕ್ಕಂತಹ ಮೆಷಿನ್ಗಳನ್ನ, ಕೆಲವೊಂದು ಈ ಬ್ಲೋಯರ್ಸ್ ಮತ್ತೆ ಸ್ಪ್ರೇಯರ್ಸ್, ವಾಟರ್ ಸ್ಪ್ರೇಯರ್ಸ್ ಇಂಥದನ್ನ ನಾವು ಆಲ್ರೆಡಿ ಸಪ್ಲೈ ಮಾಡಿರ್ತೀವಿ. ಇದು ನಮ್ಮ ವೆಹಿಕಲ್ಗಳಲ್ಲಿ ರೆಡಿ ಇರ್ತದೆ. ಹಾಗೆ ಈ ಬೆಂಕಿ ರೇಖೆ ಇರೋದ್ರಿಂದ ಮತ್ತೆ ಕೆಲವೊಂದು ಸಲ ತುಂಬಾ ಅನುಭವಿ ಸಿಬ್ಬಂದಿಗಳಿದ್ರೆ ಕೌಂಟರ್ ಫೈರ್ ಅಂತ ಕೊಡ್ತಾರೆ. ಒಂದು ಕಡೆ ಬೆಂಕಿ ಬರ್ತಾ ಇದ್ರೆ ಅದಕ್ಕೆ ಗಾಳಿದು ಡೈರೆಕ್ಷನ್ ನೋಡ್ಕೊಂಡು ಅಪೋಸಿಟ್ ಕಡೆಯಿಂದ ಫೈರ್ ಮಾಡಿದಾಗ ಎರಡು ಮಧ್ಯದಲ್ಲಿ ಸೇರಿ ನಂದು ಹೋಗ್ತದೆ. ಇಂಥ ಇದನ್ನು ಮಾಡ್ತಾರೆ. ಬೆಂಕಿ ವೀಕ್ಷಣೆ ಮೇನ್ ನಮ್ಗಿಲ್ಲಿ. ಯಾವ್ದಾದ್ರು ಒಂದ್ ಕಡೆಯಿಂದ ನಿಂತು ಯಾವ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅದನ್ನ ನೋಡಿ ಆದಷ್ಟು ಈಗ ಅಕಸ್ಮಾತ್ ಒಂದ್ ಕಾಡಿಗೆ ಹಬ್ತು ಅದನ್ನ ಅಲ್ಲೇ ತಡಿಲಿಕ್ಕಾಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಪಕ್ಕದ ಕಾಡಿಗೆ ಹಬ್ಬದೇ ಇರೋ ಹಾಗೆ ನಾವು ಅದನ್ನ ನಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಒಂದು ಸಲ ನಂದಿಸಿ ಆದ ನಂತರ ಸಂಜೆ ಅಷ್ಟೊತ್ತಿಗೆ ಪೂರ್ತಿ ನಂದಿದೆಯಾ ಅಥವಾ ಬೆಳಗ್ಗೆ ಇನ್ನೊಂದ್ಸಲ ಆ ಪ್ರದೇಶನ 2-3 ಬಾರಿ ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ. ಈ ರೀತಿ ನಂದಿಸ್ಲಿಕ್ಕೆ ಇದು ಮಾಡ್ತೀವಿ. ಕೆಲವೊಂದ್ಸಲ ಈ ಮೆಷಿನರೀಸಿಂದ ನಂದಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ನಾವು ವಾಟರ್ ಟ್ಯಾಂಕರ್ ತಗೊಂಡೋಗೋದು ಅಥವಾ ಪೈಪ್, ಈ ಕೆಲವೊಂದ್ಸಲ ನಮ್ಮ ಫಾರೆಸ್ಟ್ ಟೆರೇನ್ ಅಲ್ಲಿ ಅಷ್ಟಾಗಿ ಕೆಲಸ ಮಾಡೋದಿಲ್ಲ. ಅವಾಗ ನಮಗೆ ಸಿಬ್ಬಂದಿಗಳ ಅವರ ಉಪಸ್ಥಿತಿ ತುಂಬಾ ಮುಖ್ಯವಾಗಿರ್ತದೆ. ಸೊಪ್ಪು ತಗೊಂಡು ಹೊಡಿತಾರೆ, ಈಗೆಲ್ಲ ಸ್ವಲ್ಪ ಬೀಟರ್ಸ್ ಯೂಸ್ ಮಾಡ್ತಾ ಇದೀವಿ. ಆ ರೀತಿ ಒಂದು ಪ್ರಾಯೋಗಿಕವಾಗಿ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಬಳಸ್ಕೊಂಡು ಸಂಪನ್ಮೂಲಗಳನ್ನ ನಂದಿಸುವಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಇದು ಒಂದು ಇಡೀ ವರ್ಷದ ಯೋಜನೆ ಅಂತ ಹೇಳಬಹುದು. ಹೌದು, ಪ್ರಾರಂಭದಲ್ಲೇ ಇದಕ್ಕೆ ಯೋಜನೆ ಹಾಕೊಂಡು. ಹೌದು, ಅಂದ್ರೆ ಈಗ ನಾವು 2 ಮರಗಳು ಹೋದ್ರೆ ಅಲ್ಲೇ ಸಾವಿರಾರು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರ ಹೋಯ್ತು ಅಂತ ಅಂದ್ರೆ, ಇಲ್ಲಿ 100 ಮರ ಹೋದಾಗ ಎಷ್ಟು ಸಂಪನ್ಮೂಲ ನಷ್ಟ ಆಗ್ತದೆ ಅನ್ನೋದನ್ನ ನಾವು ಯೋಚನೆ ಮಾಡಬಹುದು. ಹಾಗಾಗಿ ನಮ್ದು ಏನು ಅರಣ್ಯ ಇಲಾಖೆ ಶ್ರಮ ಇರ್ತದೆ ಅದು ಈ ಕಾಡ್ಗಿಚ್ಚಿನಿಂದ ಅರಣ್ಯನ ಉಳಿಸ್ಕೊಳ್ಳೋದೇ ನಮ್ಮ ಪ್ರಮುಖ ಉದ್ದೇಶವಾಗಿರ್ತದೆ. ಇಷ್ಟನ್ನು ಉಳಿಸಿದ್ರೆ ನಾವು ಅರಣ್ಯ ಸಂಪತ್ತನ್ನ ಉಳಿಸಿದ ಹಾಗೆ. ಈಗ ಅರಣ್ಯ ಇಲಾಖೆಯಲ್ಲಿ ಸಂಶೋಧನಾ ವಿಭಾಗ ಕೂಡ ಇರುತ್ತೆ. ಹೌದು, ಅವರು ಕೂಡ ಇದ್ರ ಬಗ್ಗೆ ಏನಾದ್ರು ಸಂಶೋಧನೆ ಮಾಡ್ತಾ ಇರ್ತಾರೆ, ಯಾವ ರೀತಿ ಇದನ್ನ ಬೇಗ ತಹಬಂದಿಗೆ ತರಬಹುದು ಅನ್ನೋದ್ರ ಬಗ್ಗೆ? ಸಂಶೋಧನೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಬೆಂಕಿ ಇದು ಅಂತ ಬಂದಾಗ ಪ್ರಮುಖವಾಗಿ ಇಲ್ಲಿ ಸಂಶೋಧನೆ ಅನ್ನೋದಕ್ಕಿಂತ ನಾಗರಿಕನ ಜವಾಬ್ದಾರಿನೇ ಇಲ್ಲಿ ಮುಖ್ಯವಾಗಿ ಬಂದಿರುತ್ತೆ. ನಾಗರಿಕ ಜವಾಬ್ದಾರಿಯುತವಾಗಿ ವರ್ತಿಸಿದ್ರೆ ನಮ್ಮ ದೇಶದಲ್ಲಿ ಕಾಡ್ಗಿಚ್ಚಿನ ಸಂಖ್ಯೆ ಅತ್ಯಂತ ಕಡಿಮೆ ಆಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಸಹಜವಾದಂತಹ ಕಾಡ್ಗಿಚ್ಚು ಪ್ರಸಂಗಗಳು ತುಂಬಾ ಕಡಿಮೆ, ಎಲ್ಲ ಮಾನವ ನಿರ್ಮಿತ ಆಗಿರೋದ್ರಿಂದ ಒಬ್ಬ ನಾಗರಿಕ ಅವನು ಅರಿವು ಮೂಡಿಸಿಕೊಂಡು ಜಾಗರೂಕನಾಗಿ ವರ್ತನೆಯನ್ನ ಮಾಡಿದ್ರೆ ನಮ್ಮಲ್ಲಿ ಕಾಡ್ಗಿಚ್ಚಿನ ಸಮಸ್ಯೆ ಇರೋದಿಲ್ಲ. ನಮ್ಮ ರಾಜ್ಯವನ್ನು ತೆಗೆದುಕೊಂಡ್ರೆ ಎಷ್ಟು ಮಟ್ಟಿಗೆ ಇಂಥ ಪ್ರಕರಣಗಳು ಕಂಡು ಬರ್ತಾ ಇದೆ? ಅದನ್ನ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವೊಂದು ವರ್ಷ ಅಲ್ಲಿ ಕಾಡ್ಗಿಚ್ಚೆ ಇಲ್ಲದೆ ಹೋಗ್ಬೋದು, ಕೆಲವೊಂದು ವರ್ಷ ಇರ್ತದೆ. ಆದ್ರೆ ಕಾಡ್ಗಿಚ್ಚು ಸಂಭವಿಸಿದ ತಕ್ಷಣ ನಾವಲ್ಲಿ ಹೇಗೆ ನಂದಿಸ್ತೀವಿ, ಆ ಕ್ಷೇತ್ರವನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ತೀವಿ ಅನ್ನೋದಷ್ಟೇ ಪ್ರಮುಖವಾಗಿರುತ್ತೆ. ಪ್ರತಿ ವರ್ಷ ಕೂಡ ಈ ವರ್ಷ ನಮ್ಮ ಕಾಡಿಗೆ ಬೆಂಕಿ ಬೀಳಬಾರದು ಅನ್ನೋ ನಿಟ್ಟಿನಲ್ಲೇ ನಾವು ಕೆಲಸವನ್ನು ಕಾರ್ಯಪ್ರವೃತ್ತರಾಗಿರ್ತೀವಿ. ಅಂದ್ರೆ ಈಗ ಮಳೆ ಸ್ವಲ್ಪ ಕಡಿಮೆ ಬಂದಿರುತ್ತೆ ಕೆಲವು ವರ್ಷಗಳಲ್ಲಿ, ಅಂತ ವರ್ಷದಲ್ಲಿ ನಾವು ಹೆಚ್ಚು ನಿರೀಕ್ಷೆ ಮಾಡಬಹುದಾ? ಹೌದು, ಅಂದ್ರೆ ಈ ವರ್ಷ ಮಳೆ ಕಡಿಮೆ ಇದೆ. ಎಷ್ಟು ಕಾಲ ಮಳೆ ಇಲ್ಲದೇನೆ ಆ ಡ್ರೈ ಸ್ಪೆಲ್ ಪಿರಿಯಡ್ ಇರುತ್ತೆ ಅನ್ನೋದು ನಮಗೆ ತುಂಬಾ ಮುಖ್ಯವಾಗುತ್ತೆ. ಈಗ ಫೆಬ್ರವರಿ ಅಥವಾ ಮಾರ್ಚ್ ಮಧ್ಯದಲ್ಲಿ ಒಂದು ಜೋರಾಗಿ ಮಳೆ ಬಂತು, ಹುಲ್ಲು ಹಸಿರಾಯಿತು ಅಂತ ಅಂದ್ರೆ ಅಲ್ಲಿ ನಮಗೆ ಸಮಸ್ಯೆ ತುಂಬಾ ಕಡಿಮೆ ಆಗಿರುತ್ತದೆ. ಇಲ್ಲ ಡ್ರೈ ಸ್ಪೆಲ್ ಮಳೆನೇ ಬರಲಿಲ್ಲ 3-4 ತಿಂಗಳು ಅಂದ್ರೆ ಅಂತ ಟೈಮಲ್ಲಿ ತುಂಬಾ ಡೇಂಜರಸ್ ಇರ್ತದೆ. ಅಂದ್ರೆ ಅವಾಗ ಪೂರ್ಣವಾಗಿ ಒಣಗಿರ್ತದೆ ಕಾಡು. ಒಂದು ಬೆಂಕಿ ಕಡ್ಡಿ ಹಚ್ಚಿದ್ರು ಕೂಡ ಇಡೀ ಕಾಡು ಭಸ್ಮ ಆಗುವಂತ ಸಂದರ್ಭ ಇರ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಸಿಬ್ಬಂದಿಗಳು ಬೆಳಗ್ಗಿಂದ ಸಂಜೆವರೆಗೂ ಬಿಸಿಲಲ್ಲಿ ನಿಂತು ಕಾಡಿನ ರಕ್ಷಣೆಯನ್ನ ಮಾಡ್ತಿರ್ತಾರೆ. ಅಂದ್ರೆ ಎಲ್ಲೆಲ್ಲಿ ಈ ಕಾಡಿನ ಬೆಂಕಿ ಆಗುವಂತ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಒಂದ್ ರೀತಿ. ಹೌದು, ನಮ್ಮಲ್ಲಿ ನಾವು ಫೈರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ. ಸೆನ್ಸಿಟಿವ್ ಜಾಗಗಳನ್ನ ಮಾರ್ಕ್ ಮಾಡಿರ್ತೀವಿ, ಸೂಕ್ಷ್ಮ ವಲಯಗಳನ್ನ ಮಾರ್ಕ್ ಮಾಡಿರ್ತೀವಿ. ವಾಚ್ ಟವರ್ ಅಲ್ಲಿ ನಿರ್ಮಾಣ ಆಗಿರ್ತದೆ. ಆಮೇಲೆ ಕೆಲವೊಂದು ವೈರ್ಲೆಸ್ ಅಲ್ಲಿ ಕಮ್ಯುನಿಕೇಶನ್ ಆಗ್ತಿರ್ತದೆ. ಈ ಎಲ್ಲ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ನಾವು ಸೀಮಿತ ಸಿಬ್ಬಂದಿಯಲ್ಲೂ ಕೂಡ ಈ ಅರಣ್ಯ ರಕ್ಷಣೆಯನ್ನ ಮಾಡ್ತಾ ಇದ್ದೀವಿ. ಈ ಎಲೆ ಉದುರಿಸುವಂತ ಕಾಡಿನಲ್ಲಿ ಜಾಸ್ತಿ ಅಂತ. ಹೌದು. ಮತ್ತೆ ಇಂತಹ ಮರಗಳು ಇರೋ ಕಡೆನೆ ಜಾಸ್ತಿ ಅಂತ ಏನಾದ್ರು ಅಂದ್ರೆ ಅವು ಆಹುತಿ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ. ಯಾಕೆಂತಂದ್ರೆ ಈಗ ನಾವು ಹಸಿರಿರೋ ಎಲೆಗೆ ಬೆಂಕಿ ಕೊಟ್ಟರೆ ಹತ್ಕೊಳ್ಳೋದಿಲ್ಲ, ಆದ್ರೆ ಎಲೆ ಉದುರುವ ಕಾಡಿನಲ್ಲಿ ಅದು ಪೂರ್ಣವಾಗಿ ಎಲೆ ಉದುರಿರೋದು ಒಣಗಿರ್ತದೆ. ಹಾಗಾಗಿ ಅದು ಸೌದೆಗೆ ಸೀದಾ ಬೆಂಕಿ ಕೊಟ್ಟ ಹಾಗೆ ಇರ್ತದೆ. ಅಲ್ಲಿ ಕೊಟ್ಟಾಗ ಅಲ್ಲಿ ಫ್ಲೇಮೇಬಲ್ ಮೆಟೀರಿಯಲ್ ಜಾಸ್ತಿ ಇರೋದ್ರಿಂದ ಬೆಂಕಿ ಕೊಟ್ಟ ತಕ್ಷಣ ಹತ್ಕೊಳ್ತದೆ. ಈಗ ಪ್ರಮುಖವಾಗಿ ನಾವು ತೇಗದ್ದು ಎಲೆಗಳು ನೋಡಬಹುದು, ಅದು ಒಂಚೂರು ಈಗ ಒಂದ್ ಕಡೆ ಬೆಂಕಿ ಆಗಿರ್ತದೆ, ಜೋರಾಗಿ ಗಾಳಿ ಬಂತು ಅಂತ ಟೈಮಲ್ಲಿ ತೇಗದ ಎಲೆಗಳು ಇನ್ನೊಂದು ಕಾಡಿಗೆ ಜಸ್ಟ್ ಹಾರ್ಕೊಂಡು ಹೋದ್ರೆ ಸಾಕು, ಅದರಿಂದಾನೆ ಹಬ್ಕೊಂಡು ಬಿಡ್ತದೆ. ಹಾಗೆ ಬಿದ್ರಿ ಹಿಂಡಲಿಗೆ ಹತ್ಕೊಳ್ತು ಅಂತ ಅಂದ್ರೆ ಅದು ಕೆನೋಪಿ ಫೈರ್ ಆಗ್ಬಿಡ್ತದೆ. ಆವಾಗ ಕೆನೋಪಿ ಫೈರ್ ಆದಾಗ ನಮ್ಗೆ ಕಂಟ್ರೋಲ್ ತರೋದ್ ಕಷ್ಟ ಆಗುತ್ತೆ. ನಾವು ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಒಂದು ಹಿಂಡಿಂದ ಇನ್ನೊಂದು ಹಿಂಡಿಗೆ ಹಬ್ಬಿ ಅದು ಕಾಡಿನ ಸುತ್ತ ಆವರಿಸ್ಬಿಡ್ತದೆ. ಅಂದ್ರೆ ಈಗ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಹೌದು, ಸಾರ್ವಜನಿಕರಿಗೆ ಅರಿವು ಮೂಡಿಸಲಿಕ್ಕೆ ನಾವು ಈಗ ಈ ಆಕಾಶವಾಣಿ ಮುಖಾಂತರ ಆಗಿರ್ಬೋದು, ಕೆಲವೊಂದು ಸೋಷಿಯಲ್ ಮೀಡಿಯಾ ಮುಖಾಂತರ, ಹಾಗೆ ಪತ್ರಿಕಾ ಮುಖಾಂತರ, ಹಾಗೂ ಈ ಬೀದಿ ನಾಟಕಗಳ ಮುಖಾಂತರ ಹಾಗೆ ಪ್ರಯತ್ನ ಪಡ್ತೀವಿ. ಹಾಗೆ ಗ್ರಾಮ ಪಂಚಾಯತಿಗಳಿಗೆ ಕೆಲವೊಂದು ಪಾಂಪ್ಲೆಟ್ಸ್ ಕೊಡೋದು, ಎಲ್ಲ ರೀತಿಯೂ ಪ್ರಯತ್ನ ಪಡ್ತೀವಿ. ಜನರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಗಡಿ ಪಕ್ಕದಲ್ಲಿನ ಆದಿವಾಸಿ ಅವ್ರದ್ದು ಏನು ನಿವಾಸಗಳಿರ್ತದೆ ಅಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ಈ ರೀತಿ ಒಂದು ಸಹಭಾಗಿತ್ವದಲ್ಲಿ ನಾವು ಕಾಡನ್ನು ಉಳಿಸ್ಕೊಳ್ಬೇಕು. ಮತ್ತೆ ಜನಪ್ರತಿನಿಧಿಗಳನ್ನು ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಗ್ರಾಮ ಪಂಚಾಯತಿಗಳಲ್ಲಿ ನಾವು ಅವ್ರಿಗೆ ಕೋರಿಕೆಯನ್ನ ಇಡ್ತೀವಿ, ಅರಿವು ಮೂಡಿಸಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಮತ್ತೆ ಶಾಲೆಗಳಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸೋದಕ್ಕೂ ಏನಾದ್ರು ಪ್ರಯತ್ನಗಳು? ಹೌದು, ಶಾಲೆಗಳಲ್ಲೂ ಕೂಡ ನಾವು ಅರಿವು ಮೂಡಿಸ್ತೀವಿ. ಅಂದ್ರೆ ಕೆಲವೊಂದು ಈ ಪ್ರಾತ್ಯಕ್ಷಿಕೆ, ಈ ಕೆಲವೊಂದು ಸಾಕ್ಷ್ಯ ಚಿತ್ರಗಳೇನಿರುತ್ತೆ ಅದನ್ನ ಅಲ್ಲಿ ತೋರಿಸ್ತೀವಿ. ಅವಾಗ ಅವ್ರಿಗೆ ಅರಿವಿಗೆ ಅದು ಬರ್ತದೆ. ಈಗ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಕೆಲವೊಂದು ಶಾಲೆಗಳಿರ್ತದೆ, ಅವ್ರಿಗೆ ಅರಿವಲ್ಲಿ ಬರುತ್ತೆ. ಈಗ ಕೆಲವೊಂದ್ಸಲ ನಮ್ಗೆ ಕೈ ಜೋಡಿಸ್ತಾರೆ ಅವರು ಬೆಂಕಿ ನಂದಿಸ್ಲಿಕ್ಕೆ, ಇದನ್ನೆಲ್ಲ ಮತ್ತೆ ಸಾರ್ವಜನಿಕರನ್ನ ಒಳಗೊಂಡಂತ ಈ ಜಂಟಿ ಅರಣ್ಯ ಸಮಿತಿಗಳು ಅಂತ ನಾವು ಕೇಳ್ತಾ ಇದ್ದೀವಿ. ಕಾರ್ಯಪ್ರವೃತ್ತವಾಗಿರ್ತಾವ? ಹೌದು, ಜಂಟಿ ಅರಣ್ಯ ಸಮಿತಿಗಳು ಕೂಡ ಇದರಲ್ಲಿ ಕಾರ್ಯಪ್ರವೃತ್ತಿ ಆಗಿರ್ತಾರೆ. ಅವರ ಸಹಕಾರನೂ, ಅವರ ಸಹಕಾರ ನಮಗೆ ತುಂಬಾ ಮುಖ್ಯ. ಈಗ ಅರಣ್ಯ ಸಮಿತಿಗಳಂತ ಬಂದಿದ ತಕ್ಷಣ ಅವು ನಮ್ಮ ಗಡಿ ಭಾಗದಲ್ಲಿ ಇರೋತಕ್ಕಂಥ ಗ್ರಾಮಗಳಲ್ಲೇನೆ ರಚನೆ ಆಗಿರ್ತದೆ. ಹಾಗಾಗಿ ಅವರು ಸಹಜವಾಗಿ ನಮ್ಮ ಬೆಂಬಲಕ್ಕೆ ಬರ್ತಾರೆ. ಅಂದ್ರೆ ಅವರು ಅರಣ್ಯವನ್ನು ನಿರ್ವಹಣೆ ಮಾಡ್ತಾರೆ. ಹೌದು, ಮತ್ತೆ ಅರಣ್ಯದ ಉತ್ಪನ್ನಗಳಲ್ಲೂ ಭಾಗಿದಾರರಾಗಿರ್ತಾರೆ. ಹೌದು, ಆ ರೀತಿಯಾಗಿ ಎರಡು ರೀತಿಯಲ್ಲೂ ಅಂದ್ರೆ ಸಮಾಜಕ್ಕೆ ನಾವು ಈ ಅರಣ್ಯ ಬೇಕು, ಆರ್ಥಿಕವಾಗಿ ಬೇಕು, ಹಾಗೆ ಸಾಮಾಜಿಕವಾಗಿ ಬೇಕು ಅನ್ನೋದನ್ನ ಈ ಅರಣ್ಯ ಸಮಿತಿಗಳ ಮುಖಾಂತರ ನಾವು ತಿಳಿಸಬಹುದು. ಇವರು ನಮ್ಗೆ ಬೆಂಬಲವಾಗಿ ನಿಂತಾಗ ನಮ್ಗೆ ಸಂರಕ್ಷಣೆ ಒಂದು ಯಶಸ್ವಿ ರೂಪದಲ್ಲಿ ಆಗ್ತದೆ. ಮತ್ತೆ ಜನರು ಮತ್ತು ಅರಣ್ಯ ಇಲಾಖೆ ನಡಿ ಒಂದು ರೀತಿ ಕೊಂಡಿ ರೀತಿಯಲ್ಲಿ ಅವರು ಸೇತುವೆ ರೀತಿಯಲ್ಲಿ ವರ್ತಿಸ್ತಾರೆ. ಹೌದು, ಈ ಸಂದರ್ಭದಲ್ಲಿ ತಾವು ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರೆ ಗಾನಶ್ರೀ ಅವರೇ? ಕೇಳುಗರಿಗೆ ನಾವು ಈ ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೀವಿ, ಕಾಡಿದ್ರೆ ನಾವು, ಕಾಡಿದ್ರೆ ಜೀವನ. ಹಾಗಾಗಿ ಕಾಡನ್ನ ಸಂರಕ್ಷಣೆ ಮಾಡಿದ್ರೆ ಮಾತ್ರ ನಾವು ಮನುಕುಲ ಉಳಿಲಿಕ್ಕೆ ಸಾಧ್ಯ. ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಕಾಡನ್ನ ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ. ಆತ್ಮೀಯ ಕೇಳಿದರೆ, ತಮಗೆ ಕಾಡಿನ ಬೆಂಕಿ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಅರಣ್ಯ ಸಹಾಯವಾಣಿಗೆ ಕರೆಯನ್ನ ಮಾಡಬಹುದು. ಅರಣ್ಯ ಸಹಾಯವಾಣಿ 1926, ಸಹಾಯವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 1926ಕ್ಕೆ ಕರೆ ಮಾಡಿ ತಾವು ಮಾಹಿತಿಯನ್ನು ಪಡ್ಕೋಬಹುದು. ಜೊತೆಗೆ ಎಲ್ಲಾದರೂ ತಮ್ಮ ಸುತ್ತಮುತ್ತ ಇಂಥ ಕಾಣಿದ ಬೆಂಕಿಯ ಪ್ರಕರಣಗಳು ಕಂಡು ಬಂದರೆ ತಕ್ಷಣ ಈ ಸಹಾಯವಾಣಿಗೆ ತಾವು ಮಾಹಿತಿಯನ್ನು ಕೊಟ್ಟರೆ ಅಮೂಲ್ಯವಾದ ನಮ್ಮ ಅರಣ್ಯವನ್ನು ಸಂರಕ್ಷಣೆ ಮಾಡೋದಕ್ಕೆ ಇದರಿಂದ ಸಹಾಯವಾಗುತ್ತೆ ಅಂತ ನಾವು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಅಮೂಲ್ಯವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಂಥ ಕೆವಿ ಗಾನಶ್ರೀ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ನಮಸ್ಕಾರ ಗಾನಶ್ರೀ ಅವರೇ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಬಗ್ಗೆ ಮಾಹಿತಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಾರಂಭವಾದ ಭಾರತ ಸರ್ಕಾರದ ಐತಿಹಾಸಿಕ ಸಾಧನೆಯಾಗಿದೆ. ಈ ಯೋಜನೆಯಲ್ಲಿ ಪ್ರಸ್ತುತ 8 ಕೋಟಿಗಳಿಗಿಂತಲೂ ಹೆಚ್ಚಿನ ಕೃಷಿ ಕುಟುಂಬಗಳಿಗೆ ತಲಾ 6,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಮಾಡಲಾಗಿದೆ. ಈ ಮೊತ್ತವನ್ನು 2,000 ರೂಪಾಯಿಗಳ 3 ಕಂತುಗಳಲ್ಲಿ ಪ್ರತಿ ವರ್ಷವೂ ರೈತನ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುವುದು. ಇದರಿಂದ ರೈತರ ಕೃಷಿ ಸಂಬಂಧಿತ ಸಣ್ಣ ಸಣ್ಣ ಅವಶ್ಯಕತೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಲಾಗುತ್ತದೆ. ಆಧುನಿಕ ಟೆಕ್ನಾಲಜಿ ಕೆ ಉಪಯೋಗ ಸೆ ಛೋಟೆ ಕಿಸಾನೋ ಕೋ ಕೈಸೆ ಲಾಭ ಹೋತಾ ಹೈ ಇಸ್ಕಾ ಏಕ್ ಉದಾಹರಣ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಭೀ ಹೈ. ಇದು ವಿಶ್ವದ ಅತಿ ದೊಡ್ಡ ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆ ಕಾರ್ಯಕ್ರಮವಾಗಿದೆ. ಇದರಲ್ಲಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆಯಾಗುತ್ತದೆ. ಸಾಮಾನ್ಯ ಸೇವಾ ಕೇಂದ್ರ, ಪಿಎಂ ಕಿಸಾನ್ ಪೋರ್ಟಲ್ ಮತ್ತು ಪಿಎಂ ಕಿಸಾನ್ ಮೊಬೈಲ್ ಆಪ್ನ ಮೂಲಕ ರೈತರು ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೂಡ ಮಾನ್ಯ ಪ್ರಧಾನಮಂತ್ರಿಗಳ ಯೋಜನೆ ತಲುಪುವಲ್ಲಿಯೂ ಪಿಎಂ ಕಿಸಾನ್ ಯೋಜನೆಯ ತಾಂತ್ರಿಕ ಕಾರ್ಯವಿಧಾನವೇ ಕಾರಣವಾಗಿದೆ. ಸಾಮಾನ್ಯ ಸೇವಾ ಕೇಂದ್ರ, ಪಿಎಂ ಕಿಸಾನ್ ಪೋರ್ಟಲ್ ಮತ್ತು ಪಿಎಂ ಕಿಸಾನ್ ಮೊಬೈಲ್ ಆಪ್ನ ಮೂಲಕ ರೈತರು ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ಇದರಿಂದ ರೈತ ಸಹೋದರ ಸಹೋದರಿಯರು ಮೊಬೈಲ್ ಒಟಿಪಿ ಮತ್ತು ಬಯೋಮೆಟ್ರಿಕ್ ಅಂದರೆ ಬೆರಳಚ್ಚಿನ ಮೂಲಕ ತಮ್ಮ ಇಕೆವೈಸಿ ಅಂದರೆ ಕೃಷಿಕರ ದಾಖಲೆಗಳ ದೃಢೀಕರಣವನ್ನು ವಿದ್ಯುನ್ಮಾನದ ಮೂಲಕ ಮಾಡಲಾಗುತ್ತದೆ. ಅಲ್ಲದೆ ಪಿಎಂ ಕಿಸಾನ್ ಆಪ್ನಲ್ಲಿ ಕೃಷಿಕರಿಗೆ ಮತ್ತೂ ಹೆಚ್ಚಿನ ಸೌಲಭ್ಯವನ್ನು ನೀಡಲಾಗಿದೆ. ಇದರಿಂದಾಗಿ ಕೃಷಿಕರಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳಿಗೂ ಸುಲಭವಾಗಿ ಪರಿಹಾರ ಸಿಗುವಂತಾಗಿದೆ. ಪಿಎಂ ಕಿಸಾನ್ ಆಪ್ನ ಅತಿ ಪ್ರಮುಖ ವೈಶಿಷ್ಟ್ಯ ಎಂದರೆ ಫೇಸ್ ಅಥೆಂಟಿಕೇಶನ್ ಅಂದರೆ ಮುಖದ ದೃಢೀಕರಣ. ಇದರಲ್ಲಿ ಮುಖ ಚಹರೆಯ ದೃಢೀಕರಣದ ಮೂಲಕ ಇಕೆವೈಸಿಯ ಸೌಲಭ್ಯವನ್ನು ನೀಡಲಾಗಿದೆ. ವೃದ್ಧಾಪ್ಯದಲ್ಲಿ ಹೆಚ್ಚುತ್ತಿರುವ ವಯಸ್ಸಿನೊಂದಿಗೆ ಬೆರಳಚ್ಚು ಅಂದರೆ ಫಿಂಗರ್ ಪ್ರಿಂಟ್ ಕೂಡ ಮಾಸುತ್ತಾ ಹೋಗುತ್ತದೆ. ಹೀಗಾಗಿ ವೃದ್ಧ ಕೃಷಿಕರಿಗೆ ಇಕೆವೈಸಿಯು ಕ್ಲಿಷ್ಟವಾಗುತ್ತಿತ್ತು ಮತ್ತು ಕೃಷಿಕರ ಹತ್ತಿರ ಆಧಾರ್ನೊಂದಿಗೆ ಲಿಂಕ್ ಆದ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಲ್ಲದ ಕಾರಣದಿಂದಲೂ ತೊಂದರೆಯನ್ನು ಅನುಭವಿಸಬೇಕಾಗುತ್ತಿತ್ತು. ಈಗ ಪಿಎಂ ಕಿಸಾನ್ ಮೊಬೈಲ್ ಆಪ್ನಲ್ಲಿ ಫೇಸ್ ಅಥೆಂಟಿಕೇಶನ್ ಅಂದರೆ ಮುಖಚಹರೆಯ ದೃಢೀಕರಣ ಮಾಡುವುದರಿಂದ ಒಟಿಪಿಯನ್ನು ನೀಡುವ ತೊಂದರೆಯೂ ಇಲ್ಲ, ಬೆರಳಚ್ಚು ಮೂಡದಿರುವ ಅಡಚಣೆಯೂ ಇಲ್ಲ. ರೈತನು ಸುಲಭವಾಗಿ ಇಕೆವೈಸಿ ಮಾಡಬಹುದಾಗಿದೆ ಮತ್ತು ತನ್ನ ಹತ್ತಿರದ 10 ರೈತ ಮಿತ್ರರ ಇಕೆವೈಸಿಯನ್ನು ಮಾಡಿಸುವಲ್ಲಿಯೂ ಸಹಾಯವನ್ನು ಮಾಡಬಹುದಾಗಿದೆ. ಈ ಪ್ರಕ್ರಿಯೆ 2-3 ನಿಮಿಷಗಳಲ್ಲಿ ಮುಗಿಯುತ್ತದೆ. ಇಕೆವೈಸಿ ಪಿಎಂ ಕಿಸಾನ್ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುತ್ತದೆ. ಇದರಿಂದಾಗಿ ಫಲಾನುಭವಿಗಳಿಗೆ ಸಮಯಕ್ಕೆ ಸರಿಯಾಗಿ ಮತ್ತು ಪಾರದರ್ಶಕ ರೂಪದಲ್ಲಿ ಹಣ ತಲುಪುತ್ತದೆ. ಇದರೊಂದಿಗೆ ಪಿಎಂ ಕಿಸಾನ್ ಆಪ್ನಲ್ಲಿ ಎಲ್ಲಾ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಲಭ್ಯವಾಗುತ್ತವೆ. ಈ ಆಪ್ನಲ್ಲಿ ವ್ಯಕ್ತಿಯ ಡ್ಯಾಶ್ಬೋರ್ಡ್ ಇರುತ್ತದೆ. ಅಂದರೆ ಇದರಲ್ಲಿ ಜಮೀನಿನ ಬಗ್ಗೆ ಮಾಹಿತಿಗಳು, ಆಧಾರ್ ಕಾರ್ಡ್ನ ಜೊತೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಯ ಮಾಹಿತಿಗಳು ಮತ್ತು ಇಕೆವೈಸಿಯ ಸ್ಥಾನಮಾನದ ಬಗೆಗಿನ ಸಂಪೂರ್ಣ ವಿವರಗಳು ಇರುತ್ತವೆ. ಹಣ ಪಾವತಿ ಮಾಡಿದ ವಿವರಗಳನ್ನು ಕೂಡ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ಇದರಿಂದಾಗಿ ಪಾವತಿ ಪ್ರಕ್ರಿಯೆ ಪಾರದರ್ಶಕವಾಗಿ ಲಭಿಸುವಂತಾಗಿದೆ. ಇದರೊಂದಿಗೆ ಸಹಾಯವಾಣಿ ಸಂಖ್ಯೆ ಮತ್ತು ರಾಜ್ಯದ ನೋಡಲ್ ಅಧಿಕಾರಿಗಳೊಂದಿಗೆ ಸಂಪರ್ಕಕ್ಕೆ ಸಂಬಂಧಿಸಿದ ಮಾಹಿತಿಗಳು ಲಭ್ಯವಿರುತ್ತದೆ. ಹಾಗಾಗಿ ತುರ್ತು ಸಹಾಯ ಸಿಗುವುದು ಖಾತ್ರಿಯಾಗಿದೆ. ಪಿಎಂ ಕಿಸಾನ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದಾಗಿದೆ. ಒಟ್ಟಾರೆಯಾಗಿ ಈ ಅಪ್ಡೇಟ್ ಮಾಡಿದ ಮೊಬೈಲ್ ಆಪ್ ಪಿಎಂ ಕಿಸಾನ್ ಯೋಜನೆಯ ಪ್ರಕ್ರಿಯೆಯನ್ನು ಸುಲಭ ಮತ್ತು ಸಮರ್ಥ ಅನುಷ್ಠಾನವನ್ನು ಖಾತ್ರಿಪಡಿಸಲು ಹೆಚ್ಚಿನ ಸಹಕಾರಿಯಾಗಿ ಸಾಬೀತಾಗಿದೆ. ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಕನಸನ್ನು ನನಸಾಗಿಸುತ್ತದೆ. ಅಲ್ಲದೆ ದೂರದ ಪ್ರದೇಶದ ಎಲ್ಲಾ ಕೃಷಿಕರಿಗೆ ಪಿಎಂ ಕಿಸಾನ್ ಕಾರ್ಯಕ್ರಮದ ಲಾಭ ತಾಂತ್ರಿಕತೆಯ ಮಾಧ್ಯಮದಿಂದ ಸುಲಭವಾಗಿ ತಲುಪಬಹುದಾಗಿದೆ. ಸ್ವಾವಲಂಬನೆಯತ್ತ ಮುನ್ನಡೆಯುತ್ತಿದ್ದಾನೆ ದೇಶದ ರೈತ. ಇದುವರೆಗೆ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಕುರಿತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕೆವಿ ಗಾನಶ್ರೀ ಅವರೊಂದಿಗೆ ಸಂದರ್ಶನ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,400 ರೂಪಾಯಿಯಿಂದ 26,600 ರೂಪಾಯಿ, ಅರಬಿಕಾ ಚೆರಿ 14,800 ರೂಪಾಯಿಯಿಂದ 16,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,800 ರೂಪಾಯಿಯಿಂದ 22,600 ರೂಪಾಯಿ, ರೋಬಸ್ಟಾ ಚೆರಿ 12,000 ರೂಪಾಯಿಯಿಂದ 13,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳಿಗೆ ನೀರಿನ ಅವಶ್ಯಕತೆ, ಬಳಕೆ ಮತ್ತು ತೇವಾಂಶ ಸಂರಕ್ಷಣೆ ಕುರಿತು ಡಾಕ್ಟರ್ ರುದ್ರಗೌಡ ಸಿಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಬಿಸಿಲಿನ ಜಳಕ, ನಿಮ್ಮ ವಾಹನದ ಬಳಿ ಇರುವಂತಹ ನೆರಳಿನಲ್ಲಿ ಆಶ್ರಯ ಪಡೆದಿರುವಂತಹ ಪುಟ್ಟ ಪುಟ್ಟ ನಾಯಿ ಮರಿಗಳ ಬಗ್ಗೆ ಕಾಳಜಿ ಇರಲಿ. ಒಮ್ಮೆ ಕಣ್ಣಾಡಿಸಿದರೆ ಒಂದು ಜೀವವನ್ನ ಉಳಿಸಬಹುದಲ್ಲವೇ? ಮುಕ್ತ ಜೀವಗಳನ್ನ ಉಳಿಸುವುದು ನಮ್ಮ ಕರ್ತವ್ಯವಲ್ಲವೇ? ನಿಧನ ಸುದ್ದಿ. ಸಿದ್ದಾಪುರ ಮಲಯಾಳಂ ಶಾಲೆಯ ನಿವೃತ್ತ ಶಿಕ್ಷಕ ಸಿಪಿ ಚಾಕೋ ಮಾಸ್ತರ್ ಅವರು 91ನೇ ವರ್ಷಪ್ರಾಯದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಸಿಪಿ ಚಾಕೋ ಮಾಸ್ತರ್ ಅವರ ಅಂತಿಮ ಸಂಸ್ಕಾರ ನಾಳೆ ಶನಿವಾರ ನೆಲ್ಲಿಹುದಿಕೇರಿಯ ಮಗಳ ಮನೆಯಲ್ಲಿ ಹಾಗೂ ಸಿದ್ದಾಪುರ ಮಲ್ಲತೋಡು ಸೈಂಟ್ ಮೇರಿಸ್ ಚರ್ಚ್ನಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೈ ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829233 ಅಥವಾ jgcs.co.in. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇಂದು ಮಡಿಕೇರಿಪೇಟೆನ ಗಾಂಧಿಭವನಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕೈವಾರ ತಾತಯ್ಯ ಕಾರ್ಯಕ್ರಮ ನಡೆತು. ಕಾರ್ಯಕ್ರಮನ ನಿವೃತ್ತ ಅಧಿಕಾರಿ ಗಣೇಶ್ ನಾಯ್ಡು ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಅವು ಮಾತಾಡಿ, ಬಲಿಜ ಸಮಾಜ ಹಿಂದುಳಿದ ವರ್ಗಕ್ಕೆ ಬಂದದೆ, ಬಳೆ ಮಾರದು ಮುಖ್ಯ ಕೆಲಸ, ಹಿಂದೆ ಬಳೆ ಮಾರಿ ಬದುಕನ್ನು ಸಾಗಿಸ್ತಾ ಇದ್ದೋ ಕೈವಾರ ತಾತಯ್ಯ ಅವರ ತತ್ವಗ ಸಂದೇಶಗಳ ಯುವಜನ ತಿಳ್ಕೊಳ್ಳೋಕ್ಕೂ ಬಳೆ ಮಾರದು ಸಾಮಾನ್ಯದ ಕೆಲಸ ಅಲ್ಲ, ಸ್ವಂತ ಕೆಲಸನ ಮಾಡುವಲ್ಲಿ ಬಲಿಜರು ತಮ್ಮದೇ ಆದ ಸ್ಥಾನ ಪಡ್ಕೊಂಡಳು, ಈ ನಿಟ್ಟಲ್ಲಿ ವಿದ್ಯೆ ಮತ್ತು ಚಾಕರಿಗೆ ನಿಗ ಕೊಡಕುತ್ತಾ ಹೇಳ್ದೋ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಟಿ ಪಿ ರಮೇಶ್ ಅವು ಮಾತಾಡಿ, ಕೈವಾರ ತಾತಯ್ಯವು ಕಾಲಜ್ಞಾನಿಯಾಗಿ ಎಲ್ಲವರ ಏಳಿಗೆಗೆ ಕಷ್ಟಪಟ್ಟಳೋ. ಇಂದಿನ ದಿನಗಳಲ್ಲಿ ತಾತಯ್ಯ ಅವರ ಜೀವನ ಚರಿತ್ರೆನ ಎಲ್ಲವೂ ತಿಳ್ಕೊಳ್ಳೋಕ್ಕೂ ಸಮಾಜದ ಅಭಿವೃದ್ಧಿಗೆ ಅವು ತುಂಬ ಕಷ್ಟಪಟ್ಟಳೋ, ಇವರ ಯಾಗಳು ಜ್ಞಾನ ಮಾಡಿಕೊಳ್ಳೋಕ್ಕೂ ಹೇಳ್ದೋ. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕ ಕುಮಾರ ಅವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ನಾಳೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಇದು ಪರೀಕ್ಷಾ ಸಮಯ ಅಂತ ಹೇಳುವ ವಿಷಯದ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ನಡೆದಿದೆ. ಕೇಳುಗರು 08-272-22-85-58 ಇಲ್ಲರೆ 08-272-22-89 ಈ ಸಂಖ್ಯೆಗೆ ಫೋನ್ ಮಾಡಕ್ಕೆ ಬೆಳಕ ಹುಡುಕುತ್ತಾ ಅಂತ ಹೇಳುವ ಶೀರ್ಷಿಕೆ ನಡಲಿ ಪ್ರಸಾರ ಆಗುವ ಕಾರ್ಯಕ್ರಮದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಹಂಗೆ ವೃತ್ತಿ ಮಾರ್ಗದರ್ಶಕರಾದ ಆರ್ ಕೆ ಬಾಲಚಂದ್ರವು ಉತ್ತರನ ಕೊಟ್ಟವೇತ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು ತಿಳಿಸಿಳು. ತಾಲೂಕಿನ ಆರ್ಟಿಸಿಲಿ ಕಂದಾಯ ಗೊತ್ತು ಮಾಡದ ಜಾಗಗಳಿಗೆ ಕಂದಾಯ ಗೊತ್ತು ಮಾಡುವ ನಿಟ್ಟಲ್ಲಿ ಪ್ರಾಯೋಗಿಕ ಗ್ರಾಮ ಆಗಿ ಆಯ್ಕೆ ಮಾಡುವ ಕುರಿತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಹಂಗೆ ತಹಸೀಲ್ದಾರ್ ಮಡಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಹಾಕತ್ತೂರು ಗ್ರಾಮನ ಆರ್ಟಿಸಿಲಿ ಕಂದಾಯ ಗೊತ್ತು ಮಾಡುವ ನಿಟ್ಟಲ್ಲಿ ಪ್ರಾಯೋಗಿಕ ಗ್ರಾಮ ಆಗಿ ಆಯ್ಕೆ ಮಾಡಿಳು. ವಿರಾಜಪೇಟೆಯಲ್ಲಿರುವ ECHS ಪಾಲಿಕ್ಲಿನಿಕ್ನ ಡಾಕ್ಟರ್ಗ ಇದೇ ತಾರೀಕು 17ರಿಂದ ತಾರೀಕು 20ಕ್ಕೆ ಮುಟ ಇರ್ದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ನೆಸ್ಲೆ ಇಂಡಿಯಾ ಲಿಮಿಟೆಡ್ ಹಂಗೆ ಹಾಕಿಕೂರ್ ಇವರ ಕೂಡುಕೂಟಲಿ ಇದೇ ತಾರೀಕು 21ರಿಂದ 23ಕ್ಕೆ ಮುಟ ಗೋಳಿಕೊಪ್ಪ ಕಾವೇರಿ ಕಾಲೇಜಿನ ಆಟದ ಬಣಿಲಿ ನೆಸ್ ಕೆಪೆ ಕೊಡಗು ಕಪ್ ಹಾಕಿ ಆಟ ಏರ್ಪಾಡಾಟು. ವಿರಾಜಪೇಟೆ ಕರೆಂಟ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಸಿದ್ದಾಪುರ, ಗುಹ್ಯಾ, ಮಾಲ್ದಾರಿ, ಕರಡಿಗೋಡು, ಇಂಜಲಗೆರೆ, ಮೇಕೂರು, ಮೂರ್ನಾಡು, ಪಾರಾಣಿ, ಮರಗೋಡು, ಹಾಕತ್ತೂರು, ಹೊಸ್ಕೇರಿ, ಹೊದ್ದೂರು, ನರಿಯಂದಡ, ನಾಪೋಕ್ಲು, ಕುಂಜಿಲ, ಎಮ್ಮೆಮಾಡು, ಬಲ್ಲಮೋಟಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೇತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರು ತಿಳಿಸಿಳು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳೋದಯ, ಮಹಿಳಾ ಒಕ್ಕೂಟ ಸಂಸ್ಥೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಂಗೆ YMCA ಕೂರ್ಕ್ ಇವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮಡಿಕೇರಿಪೇಟೆನ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ ಬಾಲಭವನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಗ್ರಾಹಕರ ಹಕ್ಕುಗಳ ದಿನಾಚರಣೆ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ, ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಕೂಡಿಗೆಯಲ್ಲಿರುವ ಯೂನಿಯನ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ಕಡೆಯಿಂದ ಚಾಕರಿ ಇಲ್ಲದ ಹೈದಗೋಡೆಗಳಿಗೆ ಪುಕ್ಸಟೆಯಾಗಿ ಸ್ವಉದ್ಯೋಗನ ತರಬೇತಿನ ಇದೇ ತಾರೀಕು 27ರಿಂದ ಮುಂದಿನ 3 ತಿಂಗಳ ಮುಟ ಬ್ಯಾರೆ ಬ್ಯಾರೆ ವಿಭಾಗದಲ್ಲಿ ಕೊಟ್ಟವೇತ ಸಂಸ್ಥೆ ನಿರ್ದೇಶಕ ಚಂದ್ರಶೇಖರವು ತಿಳಿಸಿಳು. ಶನಿವಾರ ಸಂತೆನ ಭಾರತೀಯ ವಿದ್ಯಾಸಂಸ್ಥೆ ಪ್ರಥಮ ದರ್ಜೆ ಕಾಲೇಜಿನ 2024-25ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವರ್ಷದ ವಿಶೇಷ ಶಿಬಿರ ಇದೇ ತಾರೀಕು 20ಕ್ಕೆ ಮುಟ ಕಿತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನಲ್ಲಿ ಏರ್ಪಾಡಾಟು. ಗೌಡ ಜನಾಂಗದ ಪ್ರತಿಭಾನ್ವಿತ ಓದುತ್ತಿರುವ ಗೋಡೆಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಸುಳ್ಯ ಇದರ ಅಧ್ಯಕ್ಷರು ಹಂಗೆ ಡಾಕ್ಟರ್ ಕುರುಂಜಿ ವಿ ಚಿದಾನಂದ ಗೌಡವು ತಮ್ಮ ಅಮ್ಮ ದಿವಂಗತ ಜಾನಕಿ ವೆಂಕಟರಮಣಗೌಡ ಅವರ ಜ್ಞಾನಲಿ ದತ್ತಿ ನಿಧಿನ ಶುರು ಮಾಡಿಳು. ₹1.5 ಲಕ್ಷನ ಶಾಶ್ವತವಾಗಿ ಮಡಗಿ ಅದರಲ್ಲಿ ಬಂದ ಬಡ್ಡಿನ ದುಡ್ಡಿಂದ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆನ ರಾಜ್ಯ ಪಠ್ಯಕ್ರಮದ 10ನೇ ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತಕ್ಕಂಡ ತಲಾ ಒಬ್ಬಂಗೆ ದುಡ್ಡಿನ ರೂಪದಲ್ಲಿ ಪ್ರೋತ್ಸಾಹನ ಕೊಟ್ಟವೆ. ಇದನ್ನ ವಿಶ್ವ ಮಹಿಳಾ ದಿನಾಚರಣೆಯ ದಿನ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಡೆಯುವ ಜಂಬರಲ್ಲಿ ಕೊಟ್ಟವೇತ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜ್ಜವು ತಿಳಿಸಿಳು. ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ಇದೇ ತಾರೀಕು 19ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಅಂಚೆ ಅದಾಲತ್ ಸಭೆ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರುಗಳಿದ್ದರೆ ಅಂಚೆ ಅದಾಲತ್, ಅಂಚೆ ಅಧೀಕ್ಷಕರು, ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ ಇದೇ ತಾರೀಕು 18ರೊಳಗೆ ಕಳಿಸಿಕೊಡಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ.

ಬಯ್ಯತ್ತು ಉಳಿಜ ವರ್ಗಕ್ಕೂ ಕೂಡ ಬಲಿಜ ಸಮಾಜ ಮುಖ್ಯ ಆಯ್ತು ಬಳೆ ಮಾರಿಯಂಡ್ ಬದುಕು ನೀಸಿ ನಿಜ ಜನಾಂಗ ಆಯ್ತುಂಡು. ಇಂದು ಸಮಾಜ ಹತ್ರ ಮುಖ್ಯವಾಹಿನಿಯಲ್ಲಿ ಗುರುಚಿಟ್ಟನುಳ್ಳವರು ಜನಾಂಗ ಆಯ್ತುಂಡು ಸರ್ಕಾರಿ ಇಲಾಖೆಯ ನಿವೃತ್ತ ಅಧಿಕಾರಿ ಗಣೇಶ್ ನಾಯ್ಡು ಅಣಿಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡು ಕೂಟತ್, ಮಡಿಕೇರಿ ಗಾಂಧಿ ಭವನತ್ ಇಂದು ನಡೆದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದ ಕೂಡಿಯಾಡಿತ ತಕ್ಕ ಪರಂದ ಅವು ಕೈವಾರ ತಾತಯ್ಯ ಆಯ್ನ ತತ್ವ ಸಂದೇಶದ ನರಂಜಂಡಿತರ ಮಕ್ಕ ನಲ್ಲ ಶಿಕ್ಷಣ ಪಡೆದಂಡು ಬದುಕಲು ಮಿಂಜಕ ಬರೋಣ ಕೆಮಿ ತಕ್ಕ ಅಣಿಚಿ. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷಗಳ ಟಿ ಪಿ ರಮೇಶ್ ತಕ್ಕ ಪರಂದಿತ್ ಕೈವಾರ ತಾತಯ್ಯ ಆಯ್ನ ಬದುಕು ಪಿಂಜ ಸಾಧನರ ಮೇಲೆ ಮಾಹಿತಿ ಮಾಡಿಕೊಡ್ತತ್. ಕಾರ್ಯಕ್ರಮದ ಬಲಿಜ ಸಮಾಜ ಹತ್ರ ಮುಖ್ಯ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್. ಇಕ್ಕ ಮಕ್ಕಕ್ಕೆ ಪರೀಕ್ಷೆಯ ಸಮಯ. ಈ ನೆರತ್ ಮಕ್ಕಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡುವ ಉದ್ದೇಶದ ಮಡಿಕೇರಿ ಆಕಾಶವಾಣಿ ಬೆಳಕ ಹುಡುಕುತ್ತ ದೇಹತ್ರಾಡಿಲ್ ಇದು ಪರೀಕ್ಷಾ ಸಮಯ ಅನ್ನುವ ನೇರ ಫೋನಿನ ಕಾರ್ಯಕ್ರಮತ್ನ ಇದೇ 16 ನಾರಚಪಾಲಕ 12 ಮಂಜಾನೆ 12 ನಡೆತುವ. ವ್ಯಕ್ತಿತ್ವ ವಿಕಸನ ತರಬೇತುದಾರಗಳು ವೃತ್ತಿ ಮಾರ್ಗದರ್ಶಕಗಳು ಆಯ್ತುಳ್ಳ ಆರ್ ಕೆ ಬಾಲಚಂದ್ರ ಕೂಡಿಯಾಡುವ ಈ ಕಾರ್ಯಕ್ರಮತ್ ಪ್ರಶ್ನೆ ಕಪಕ್ಕೆ ಇರಾದೆ ಉಳ್ಳವು 0-8-2-7-5-5-8 ಇಲ್ಲೆಂಗಿ 0-8-1-9 ನಂಬರ್ಗೆ ಫೋನ್ ಮಾಡಿದ್ ಕಾರ್ಯಕ್ರಮತ್ರ ಪ್ರಯೋಜನ ಪಡೆದೋಲು. ವಿಶಿಷ್ಟ ಅನ್ನ ಕೊಡಬಡ ಸಂಸ್ಕೃತಿ ಸಂಪ್ರದಾಯ ಉಡುಪು ತೊಡುಪು ಆಟಪಾಟು ಜನಪದ ಬೀರ್ಯತ್ನ ಕಾತುರಕ್ಷಣೆ ಮಾಡುವ ಕೂಟಕ ಅದನ್ನು ಬಹುಸರ ಪೀಳಿಗೆಗೆ ಕೈಮಾತುವ ಉದ್ದೇಶ ತಿಂಜ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಅಮ್ಮತಿ ಕೊಡವ ಸಮಾಜ ಕೊಡವ ಬಲ್ಯನಮ್ಮೆ ಅಣು ಆಯ್ಮೆನ ಇದೇ 29 ಪಿಂಜ ನುಪ್ಪದಾಂಗ ಅಮ್ಮತಿ ಕೊಡವ ಸಮಾಜತೆ ಏರ್ಪಾಡು ಮಾಡಿತ್ತು. ಬಲ್ಯನಮ್ಮೆರ ಮಾರಿಪತ್ ಕೊಡವ ಸಂಪ್ರದಾಯಕೊತ್ತ ಉಮ್ಮತ್ತಾಟು ಬೊಳಕಾಟು